ಕೊಡುವೆ ನಿನಗೆ ನಾನೀಗ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ನಿನ್ನ ಬಯಕೆಗೇನು ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ ಕೇಳು ಕೊಡುವೆ ನಿನಗೆ ನಾನೀಗ. ಮನದ